ಇದುವರೆಗೆ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಕೃಷಿರಂಗ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೆಲವು ಪ್ರಕಟಣೆಗಳನ್ನ ಕೇಳೋಣ. ಅಶಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ಸೂರ್ಯಕಾಂತಿ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎಸ್ ಉಮಾ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಉಮಾ ಅವರೇ. ನಮಸ್ಕಾರ ಸರ್. ಸೂರ್ಯಕಾಂತಿ ನಮ್ಮ ಮುಖ್ಯವಾದ ಎಣ್ಣೆಕಾಳಿನ ಬೆಳೆ. ಹೌದು. ಈ ಬೆಳೆಯನ್ನು ನಾವು ವರ್ಷದ ಎಲ್ಲಾ ಕಾಲದಲ್ಲೂ ಕೂಡ ಬೆಳಕಬಹುದು ಅಂತ ತಾವು ತಜ್ಞರು ಹೇಳ್ತಾ ಇರ್ತಾರೆ. ಹೌದು. ಇದು ಸೂರ್ಯನ ಬೆಳಕಿಗೆ ಅಷ್ಟೊಂದು ಪ್ರತಿಕ್ರಿಯೆ ತೋರಿಸಲ್ಲ ಅಂತ ಅಂದು, ಹಾಗಾಗಿ ಇದನ್ನ ಬೇಸಿಗೆಯಲ್ಲೂ ಕೂಡ ನಾವು ಬೆಳಕಬಹುದು. ಸಾಧಾರಣವಾಗಿ ಬೇಸಿಗೆನಲ್ಲಿ ನಾವು ನೀರಾವರಿ ಆಶ್ರಯದಲ್ಲೇ ಬೆಳ್ಕೋಬೇಕಾಗತ್ತೆ. ಹೌದು, ನೀರಾವರಿ. ಮತ್ತೆ ನೀರಿದೆ ಅಂತ ನಾವು ಹೆಚ್ಚು ನೀರನ್ನ ಬಯಸುವಂತ ಭತ್ತವನ್ನ ಬೆಳೆಯೋದಕ್ಕಿಂತ ಸೂರ್ಯಕಾಂತಿ, ನೆಲಗಡಲೆ ಅಂತ ಬೆಳೆಗಳನ್ನ ಬೆಳೀರಿ ಅಂತ ತಾವು ತಜ್ಞರು ಹೇಳ್ತಾ ಇರ್ತಾರೆ. ಹೌದು. ತಾವಿವತ್ತು ವಿಶೇಷವಾಗಿ ಈ ಒಂದು ಸೂರ್ಯಕಾಂತಿಯನ್ನ ಈ ನೀರಾವರಿನಲ್ಲಿ ಬೇಸಿಗೆನಲ್ಲಿ ಹೇಗೆ ಬೇಸಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡ್ಬೇಕು. ಮೊದಲಿಗೆ ಈ ಬೆಳೆ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರ? ಇದು ಸೂರ್ಯಕಾಂತಿ ನಮ್ಮ ದೇಶಕ್ಕೆ ಒಂದು 40 ವರ್ಷದಿಂದ ಬಂತು. ಅಂದರೆ 1970ರಲ್ಲಿ ಭಾರತಕ್ಕೆ ಪರಿಚಯಿಸಿದ ಒಂದು ಬೆಳೆಗಳಲ್ಲಿ ಒಂದು ಮುಖ್ಯವಾದ ಎಣ್ಣೆಕಾಳು ಬೆಳೆ. ಇದು ವರ್ಷದ ಎಲ್ಲ ಕಾಲದಲ್ಲಿ ಸಹ ನಾವು ಬೆಳಿಬಹುದು. ಅಂದರೆ ನಾವು ಮುಂಗಾರಿನಲ್ಲೂ ಬೆಳಿಬಹುದು, ಜೂನ್ ಜುಲೈಯಲ್ಲಿ, ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಹಿಂಗಾರಿನಲ್ಲೂ ಸಹ ಬಿತ್ತನೆ ಮಾಡಬಹುದು, ಮತ್ತು ಬೇಸಿಗೆಯಲ್ಲಿ ಜನವರಿಯಿಂದ ಫೆಬ್ರವರಿ ಮೊದಲನೇ ವಾರ ತನಕ ನಾವು ಬಿತ್ತನೆ ಮಾಡಬಹುದು. ಅಂದರೆ ಇದಕ್ಕೆ ಶೀಘ್ರ ಕೊಯ್ಲಿಗೆ ಬರುವ ಸಾಮರ್ಥ್ಯ ಇದೆ. ಅಂದರೆ 90ರಿಂದ 100 ದಿನಗಳಲ್ಲಿ ನಮಗೆ ಕಟಾವಿಗೆ ಬರುತ್ತೆ. ಮತ್ತೆ ಎಲ್ಲಾ ಮಣ್ಣುಗಳಲ್ಲಿ ಸಹ ಇದು ಬೆಳಿಬಹುದು. ಅಂದ್ರೆ ಕೆಂಪು ಮಣ್ಣು, ಕಪ್ಪು ಮಣ್ಣು, ಮರಳು ಮಿಶ್ರಿತ ಮಣ್ಣುಗಳಲ್ಲಿ ಸಹ ನಾವು ಇದನ್ನು ಬೆಳೆಯಬಹುದು. ಮತ್ತೆ ಶುಷ್ಕ ವಾತಾವರಣಕ್ಕೆ ಇದಕ್ಕೊಂದು ಶಕ್ತಿ, ಒಂದು ಹೊಂದಿಕೊಳ್ಳುವಂತ ಶಕ್ತಿ ಇದೆ ಇದಕ್ಕೆ. ಮತ್ತೆ ಅದಕ್ಕೆ ಇಳುವರಿ ಸಹ ಕೊಡುತ್ತೆ. ಎಲ್ಲಾ ಸೂರ್ಯಕಾಂತಿನೂ ನಾವು ಸಂಕರಣ ತಳಿಗಳನ್ನು ಮಾಡಿರೋದ್ರಿಂದ ಅಧಿಕ ಇಳುವರಿ ಸಹ ಕೊಡುತ್ತೆ. ಮತ್ತೆ ಸುಲಭವಾದ ಬೇಸಾಯ ಪದ್ಧತಿ ಇದೆ, ಮತ್ತೆ ಅಧಿಕ ಆದಾಯ ಸಹ ಬರುತ್ತೆ. ಅದರಿಂದ ರೈತರು ಇದನ್ನ ಎಲ್ಲಾ ಕಾಲದಲ್ಲೂ ಸಹ ಬೆಳೆಯಬಹುದು ಅಂತ ಹೇಳ್ಬಹುದು. ಈಗ ನಮ್ಮ ರಾಜ್ಯದಲ್ಲಿ ಈ ಸೂರ್ಯಕಾಂತಿ ಬೇಸಾಯ ಮಾಡೋದಕ್ಕೆ ರೈತರು ಎಷ್ಟು ಮಟ್ಟಿಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂತೀರಿ? ಮೊದಲು ಬಹಳ ಆಸಕ್ತಿಯಿಂದ ವಹಿಸಿ ಎಲ್ಲ ಬರ್ತಾ ಇದ್ರು. ಒಂದು ಕಾಲದಲ್ಲಿ ನಮ್ಮ ಕರ್ನಾಟಕ ರಾಜ್ಯನ ಒಂದು ಸೂರ್ಯಕಾಂತಿ ರಾಜ್ಯ ಅಂತಾನೆ ಕರೀತಾ ಇದ್ವಿ. ಅಂದ್ರೆ ಭಾರತದಲ್ಲಿರೋ ವಿಸ್ತೀರ್ಣದಲ್ಲಿ ಅರ್ಧದಷ್ಟು ವಿಸ್ತೀರ್ಣ, ಮುಕ್ಕಾಲ್ ಭಾಗದಷ್ಟು ಅಷ್ಟು ವಿಸ್ತೀರ್ಣದಲ್ಲಿ ಬೆಳೀತಾ ಇದ್ರು. ಆದ್ರೆ ತದನಂತರ ಈಗ ಮುಸುಕಿನ ಜೋಳ ಎಲ್ಲ ಬಂದು ಅದಕ್ಕೆ ಒಂದು ಬೆಲೆ ಇದು ಹೆಚ್ಚು ಕಮ್ಮಿ ಆಗಿ ಈಗ ಸೂರ್ಯಕಾಂತಿ ಒಂದು ವಿಸ್ತೀರ್ಣ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ. ಆದ್ರೂ ಈ ವರ್ಷಗಳಲ್ಲಿ ಈಗ ಒಂಥರ ಸೈನಿಕಗಳು ಬಾಧೆ ಬಂದಿರೋದ್ರಿಂದ ರೈತರು ಈಗ ಮುಸ್ಕಿನ ಜೋಳ ಕಡಿಮೆ ಮಾಡಿ ಈಗ ಒಂದ್ ಸ್ವಲ್ಪ ಸೂರ್ಯಕಾಂತಿಗೆ ಬರ್ತಾ ಇದಾರೆ. ಆಮೇಲಿಂದ ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಸಾಕಷ್ಟು ಸಂಕರಣ ತಳಿಗಳನ್ನ ನಾವು ಅಭಿವೃದ್ಧಿಪಡಿಸಿದೀವಿ. ಈಗಾಗಲೇ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ 6 ಸಂಕರಣ ತಳಿಗಳನ್ನ ಬಿಡುಗಡೆ ಮಾಡಿದ್ವಿ. ಅದರೊಳಗೆ ಸಾಕಷ್ಟು ಜನಪ್ರಿಯವಾಗಿ ಮತ್ತೆ 2 ಸಂಕರಣ ತಳಿಗಳು KBSH 44 ಮತ್ತು KBSH 53 ಎಂಬ 2 ತಳಿಗಳು ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಕಡೆ ದೇಶಾದ್ಯಂತ ಬಳಕೆ ಆಗ್ತಾ ಇದೆ ಮತ್ತೆ ಎಲ್ಲರೂ ಬೆಳೀತಾ ಇದ್ದಾರೆ ರೈತರೆಲ್ಲ. ಅದಕ್ಕೆ ಸಾಕಷ್ಟು ಬೇಡಿಕೆ ಸಹ ಇದೆ. ಈಗ ನಾವು ಬೇಸಿಗೆನಲ್ಲಿ ಈ ಸೂರ್ಯಕಾಂತಿಯನ್ನು ಬೇಸಾಯ ಮಾಡಬೇಕು ಅಂದ್ರೆ ಯಾವ್ಯಾವ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬಳಸ್ಕೊಳ್ಳೋದು ಒಳ್ಳೇದು ಅಂತೀರಿ? ನಾವು ಬೇಸಿಗೆನಲ್ಲಿ ಅಂತಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಈಗಾಗಲೇ ಬಿಡುಗಡೆಗೊಂಡಿರುವ KBSH 44, KBSH 53 53 ಬೂದಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಮತ್ತೆ 44 ಕೂಡ ತುಂಬಾ ಹೆಚ್ಚು ಇಳುವರಿ ಕೊಡ್ತಾ ಇದೆ. 17-28 ಕ್ವಿಂಟಲ್ ಒಂದು ಹೆಕ್ಟೇರ್ ಕೊಡ್ತಾ ಇದೆ. ಇದು ಆಲ್ಮೋಸ್ಟ್ 16 ಒಂದು 25 ಕ್ವಿಂಟಲ್ ಅಷ್ಟು ಒಂದು ಹೆಕ್ಟೇರ್ಗೆ ಕೊಡ್ತಾ ಇದೆ. ನೀರಾವರಿನಲ್ಲಿ ಬೇಸಿಗೆನಲ್ಲಿ ಬೆಳೆದಿದ್ದು ನೀರಾವರಿ, ಇವೆರಡನ್ನು ಬೆಳಿಬಹುದು. ಇದಲ್ಲದೆ ಕೂಡ ನಮ್ಮ ರಾಯಚೂರು ವಿಶ್ವವಿದ್ಯಾನಿಲಯದಿಂದ KBSH 130, KBSH 187 ಇವೆರಡು ಸಂಕರಣ ತಳಿಗಳನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳೀತಾ ಇದ್ದಾರೆ. ಅವರು ಅದನ್ನು ಸಹ ನಾವು ಬೆಳೆಯಬಹುದಾಗಿದೆ, ಒಂದು ಒಳ್ಳೆ ಇಳುವರಿ ಸಿಗುತ್ತೆ. ಮತ್ತೆ ಈ ಒಂದು ತಳಿಗಳ ಬೀಜಗಳ ಲಭ್ಯತೆಯೂ ಇದೆ. ಹಾ, ಲಭ್ಯತೆನೂ ಇದೆ, ಸಾಕಷ್ಟು ಲಭ್ಯತೆನೂ ಇದೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ NSP ಅಂತ ಬೀಜ ರಾಷ್ಟ್ರೀಯ ಬೀಜ ಪ್ರಾಯೋಜನೆಯಲ್ಲಿ ಇದು ಸಿಗುತ್ತೆ ಮತ್ತೆ ಅಲ್ಲಿಂದ ರೈತರು ಅದನ್ನ ಪಡ್ಕೊಂಡು ಬಳಸ್ಕೋಬಹುದಾಗಿದೆ. ಇನ್ನ ಈ ಒಂದು ಬೇಸಿಗೆನಲ್ಲಿ ನಾವು ಸೂರ್ಯಕಾಂತಿ ಬೆಳೆಯುವಾಗ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ? ನಾವು ಭೂಮಿಯ ಸಿದ್ಧತೆ ಹೇಗೆ ಮಾಡಬೇಕು ಅಂತಂದ್ರೆ ಒಂದು 2-3 ಸಲ ಚೆನ್ನಾಗಿ ಉಳುಮೆ ಮಾಡಬೇಕಾಗತ್ತೆ. ಅದಾದ್ಮೇಲೆ 2-3 ಸಲ ಒಂದು ಲಘು ಉಳುಮೆ ಸಹ ಮಾಡಬೇಕಾಗತ್ತೆ. ಮತ್ತೆ ಇದಂತ ನಂತರ ನಾವು ರಸಗೊಬ್ಬರಗಳನ್ನು ಕೊಡಬೇಕು ಮತ್ತೆ ಕೊಟ್ಟಿಗೆ ಗೊಬ್ಬರ ತುಂಬಾ ಮುಖ್ಯವಾದ್ದು. ಪೋಷಕಾಂಶ ಅದರಿಂದನೇ 2.5-3 ಟನ್ ಅಷ್ಟು ಒಂದು ಎಕರೆಗೆ ಅದಷ್ಟು ಕೊಡಬೇಕಾಗತ್ತೆ. ಅದ ನಂತರ ಚೆನ್ನಾಗಿ ಉಳುಮೆ ಮಾಡಬೇಕಾಗತ್ತೆ, ಉಳುಮೆ ಮಾಡಿ ಬಿತ್ತನೆ ಮಾಡ್ಲೇಬೇಕಾಗತ್ತೆ. ಮತ್ತೆ ನಾವು ಮಳೆ ಆಶ್ರಿತದಲ್ಲಿ ನಾವೇನ್ ಬೇಸಿಗೆನಲ್ಲಿ ತಗೊಳಲ್ಲ, ಆದ್ರೂ ನಾವು ಬಿತ್ತನೆ ಬೀಜ ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಸಾಲು ಹೊಡೆದ್ಬಿಟ್ಟು ಅಂದ್ರೆ 60-30 ಎರಡು ಸಾಲುಗಳು ಅಂದ್ರೆ 2 ಅಡಿಗೆ ಒಂದು ಸಾಲಿನಿಂದ ಸಾಲಿಗೆ 2 ಅಡಿ 2 ಅಡಿ ಸಾಲಿನಲ್ಲಿ ಒಂದು ಗುಡಿಯಿಂದ ಇನ್ನೊಂದು ಗುಡಿಗೆ 1 ಅಡಿ 1 ಅಡಿ 60-30 ಈ ಅಂತರದಲ್ಲಿ ಸಹ ನಾವು ಸಾಲಿಂದ ಸಾಲು ಮೊದಲು ಮಾಡ್ಕೋಬೇಕು. ಆಮೇಲಿಂದ ಆ ಸಾಲಿನಲ್ಲಿ ನೀರನ್ನ ಬಿಡಬೇಕು. ಸಾಕಷ್ಟು ತೇವಾಂಶ ಇರಬೇಕು ಬಿತ್ತನೆ ಮಾಡೋಕ್ಕಿಂತ ಮುಂಚೆ. ಆಮೇಲೆ ಬಿತ್ತನೆ ಬೀಜ ಅಂದ್ರೆ 2 ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ ಒಂದು ಎಕರೆಗೆ. ಅಂದ್ರೆ ನಾವು ಸಂಕರಣ ತಳಿಗಳನ್ನೇ ಬಳಸ್ಕೊಳ್ಳೋದ್ರಿಂದ 2 ಕಿಲೋಗ್ರಾಂ ಸಾಕಾಗುತ್ತೆ. ಮತ್ತೆ ಬೀಜೋಪಚಾರನು ಮಾಡಬೇಕಾಗತ್ತೆ. ಈಗ ಬೀಜೋಪಚಾರ ನಾವು ಮಾಡಬೇಕು ಅಂತಂದ್ರೆ ಒಂದು ಇಮಿಡೋಕ್ಲೋರೋಪೈಡ್ ಅಂತ ಇದೆ, 5 ಗ್ರಾಂ ಅಷ್ಟು ನಾವು ಉಪಯೋಗಿಸಬೇಕಾಗುತ್ತೆ. ಗೌಚ್ ಅಂತ ಕರಿತೀವಿ, ಅದನ್ನು ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಅಂದ್ರೆ ಅದನ್ನು ಕೀಟ ನಿಯಂತ್ರಣಕ್ಕ ಅದು ನಂಜು ರೋಗ ಒಂದು ಬರುತ್ತಲ್ಲ ನೆಕ್ರೋಸಿಸ್ ನ ಅದನ್ನು ಒಂದು ತಡೆ ಹಿಡಿಯುತ್ತೆ. ಅಂದ್ರೆ ಕೀಟಗಳು ಹರಡೋದನ್ನ ಕೀಟಗಳ ಥ್ರಿಪ್ಸ್ ನುಸಿಯಿಂದ ಹರಡುತ್ತೆ. ಅದನ್ನು 25-30 ದಿವಸ ತನಕ ಹತೋಟಿ ಮಾಡಬಹುದಾಗಿದೆ. ತದನಂತರ ನಾವು ಅದನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಇಮಿಡೋಕ್ಲೋಪ್ರಿಡ್ ಸಿಂಪರಣೆ ಬಳಸ್ಕೋಬಹುದು, ಅದನ್ನ ಕಾನ್ಫಿಡಾರ್ ಅಂತ ಹೇಳ್ತೀವಿ. ಅದನ್ನ ನಾವು ಆಮೇಲೆ 35-45 ದಿವಸಗಳ ತನಕ ಗಿಡ ಒಂದ್ ಸ್ವಲ್ಪ ಮೇಲುಗಡೆ ಬಂದಾದ್ಮೇಲೆ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಅಂದ್ರೆ ಮುಖ್ಯವಾಗಿ ಈಗ 3 ಟನ್ ಕೊಟ್ಟಿಗೆ ಗೊಬ್ಬರನ ಒಂದ್ ಎಕರೆ ಕೊಡಬೇಕು ಅಂತಂದ್ರೆ ಜೊತೆಗೆ ಈ ಪೋಷಕಾಂಶಗಳನ್ನ ಏನೇನು ಕೊಡಬೇಕಾಗತ್ತೆ ಅಂತೀರಿ? ಪೋಷಕಾಂಶಗಳನ್ನ ನಾವು ಸಾರಜನಕ ರಂಜಕ ಪೊಟ್ಯಾಶ್ನ 90 90 62.5 ಅಂದ್ರೆ 1 kg 1 hectare. ಇಲ್ಲ ಅಂತಂದ್ರೆ 36 36 25 ಒಂದು ಎಕರೆಗೆ ನಾವು ಅದನ್ನ ಕೊಡಬೇಕಾಗುತ್ತೆ. 36 kg ಸಾರಜನಕ, 36 kg ರಂಜಕ, 25 kg ನಷ್ಟು ಅದಲ್ಲ ನಾವು ಸತುವಿನ ಸಲ್ಫೇಟ್ ನು ಸಹ ಕೊಡಬೇಕಾಗತ್ತೆ, ಅದೊಂದು 4 kg 1 acre. ಅಲ್ದಿರೆ ಬೋರಾಕ್ಸ್ ನ 1 6 kg 1 acre. ಬೋರಾಕ್ಸ್ ನ ನಾವು ಹೂ ಅರಳುವ ಸಮಯದಲ್ಲಿ ಇದನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಈ ಬೋರಾಕ್ಸ್ ನ 2 gram 1 liter ಅಂತ ಬೆರೆಸ್ಬಿಟ್ಟು ಸಿಂಪರಣೆ ಮಾಡೋದ್ರಿಂದ ನಮ್ಗೆ ಕಾಳು ಕಟ್ಟುವುದು ಹೆಚ್ಚಾಗತ್ತೆ, ಕಾಳಿನ ತೂಕ ಹೆಚ್ಚಾಗತ್ತೆ, ಮತ್ತೆ ಎಣ್ಣೆಯ ಅಂಶ ಕೂಡ ಹೆಚ್ಚಾಗತ್ತೆ, ಇಳುವರಿ ಕೂಡ ಹೆಚ್ಚಾಗತ್ತೆ. ಇಷ್ಟೆಲ್ಲ ಅನುಕೂಲಗಳು ಈ ಬೋರಾಕ್ಸ್ ಒಂದು ಲಘು ಪೋಷಕಾಂಶ ಬಳಸೋದ್ರಿಂದ ಆಗುತ್ತೆ ಅಂತ ಹೇಳ್ಬೋದು. ಹೌದು. ಈಗ ಮುಖ್ಯವಾಗಿ ಮೂಲ ಗೊಬ್ಬರ ಅಂದ್ರೆ ಎಷ್ಟು ಕೊಡಬೇಕಾಗತ್ತೆ? ಮೂಲ ಗೊಬ್ಬರ ಅಂದ್ರೆ 50% ಸಾರಜನಕ, ಅರ್ಧ ಭಾಗದಷ್ಟು. ಈಗ 36 kg ಅಂತ ತಾವ್ ಹೇಳಿ, ಅದರಲ್ಲಿ ನಾವು 18 kg ಬಿತ್ತನೆ ಸಮಯದಲ್ಲಿ ಕೊಡಬೇಕು, ಜೊತೆಗೆ 36 kg ನಷ್ಟು ರಂಜಕ ರಂಜಕ ಪೊಟ್ಯಾಶು ಕೂಡ 25 kg ಬಿತ್ತನೆ ಸಮಯದಲ್ಲಿ ಕೊಟ್ಬಿಡಬೇಕು. ಆಮೇಲಿಂದ ನಾವು ಒಂದು 25 to 35 days ಒಂದು ತಿಂಗಳು ಹಂತದಲ್ಲಿ ನಾವು ಅದನ್ನ ಮತ್ತೆ ಮೇಲ್ಗೊಬ್ಬರವಾಗಿ ನಾವು ಸಾರಜನಕನ ಕೊಡಬೇಕಾಗತ್ತೆ. ಒಂದೇ ಕಂತಿನಲ್ಲೇ ಕೊಡಬೇಕಾಗತ್ತೆ 18 kg ಅಷ್ಟು ಅವಾಗ ಕೊಡಬೇಕಾಗತ್ತೆ. ಅವಾಗ ನಾವು ಎರಡೂ ಕಡೆ ಮಣ್ಣು ಎರಿಸಬೇಕಾಗತ್ತೆ, ಕುಂಟೆ ಹೊಡಿಬೇಕಾಗತ್ತೆ, ಕುಂಟೆ ಹೊಡೆದು ಎರಡೂ ಕಡೆ ಮಣ್ಣು ಎರಿಸಬೇಕಾಗತ್ತೆ. ಅಂದ್ರೆ ಬಿತ್ತನೆ ಮಾಡುವಾಗ ಏನಾದ್ರು ವಿಶೇಷವಾದ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ? ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ. ಬೀಜೋಪಚಾರ ನಾನು ಈಗಾಗಲೇ ಹೇಳಿದೆ. ಮತ್ತೆ ಕೇದಿಗೆ ರೋಗಕ್ಕೆ ಮೆಟಾಲೆಕ್ಸಿಲ್ ಅಂತ ಒಂದಿದೆ, 5 gram ಅಷ್ಟು ಮೆಟಾಲೆಕ್ಸಿಲ್ ಅಂದ್ರೆ ಏಪ್ರಾನ್ ಅಂತಾರೆ, ಅದನ್ನು ಸಹ ನಾವು ಬೀಜೋಪಚಾರ ಮಾಡೋದ್ರಿಂದ ಅದು ಒಂದು ಹಂತಕ್ಕೆ ನಿಯಂತ್ರಣಕ್ಕೆ ಎಲ್ಲೆಲ್ಲಿ ಕೇದಿಗೆ ರೋಗ ವರ್ಷದಿಂದ ವರ್ಷಕ್ಕೆ ಕಂಡು ಬರ್ತಲೇ ಇರುತ್ತೆ ಆದ್ರೆ ಮುಂಗಾರಿನಲ್ಲಿ ಜಾಸ್ತಿ ಬರುತ್ತೆ. ಮುಂಗಾರು ಹಿಂಗಾರಿನಲ್ಲಿ ತೇವಾಂಶ ಇದ್ದಾಗ, ಈಗ ಬೇಸಿಗೆನಲ್ಲಿ ಅಷ್ಟಾಗಿ ಬರೋದಿಲ್ಲ, ಕಡಿಮೆ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು 2 ಅಂಗ್ಲ ಆಳಕ್ಕೆ ಬಿತ್ತನೆ ಮಾಡಬೇಕು. ಎರಡಂಗ್ಲ ಆಳಕ್ಕೆ ನಾವು 2 ಬೀಜ ಅಥವಾ 3 ಬೀಜ ಒಂದು ಗುಣಿಗೆ ಆತರ ಬಿತ್ತನೆ ಮಾಡಬೇಕಾಗತ್ತೆ. ಆಮೇಲೆ ಬಿತ್ತನೆ ಮಾಡಾದ್ಮೇಲೆ ಒಂದು ವಾರ, ಈಗ ಸ್ವಲ್ಪ ಚಳಿ ಇರೋದ್ರಿಂದ ಬೆಳಗ್ಗೆ ಮತ್ತು ಹಿಮ ಬೀಳೋದ್ರಿಂದ ಸ್ವಲ್ಪ ನಾವೀಗೇನಾರು ಹಾಕಿದ್ರೆ ಮೊಳಕೆ ಹೊಡೆಯುತ್ತೆ, ಒಂದು 3-4 days ಲೇಟ್ ಆಗುತ್ತೆ, 1-2 days. ಅದಕ್ಕೋಸ್ಕರ ಅದಾದ್ಮೇಲೆ ನಾವು ಒಂದು 10 ದಿವಸ ಆದ್ಮೇಲೆ, ಅಂದ್ರೆ ವಾರ ಆದ್ಮೇಲೆ, ಒಂದು ವಾರ 10 ದಿವಸ, 8-10 ದಿವಸ ಆದ್ಮೇಲೆ ನಾವು ಒಂದೊಂದೇ ಸಸಿಗಳನ್ನ ಒಂದೊಂದು ಗುಣಿಗೆ ಬಿಟ್ಟು ಸಸಿಗಳನ್ನ ವಿರಳ ಮಾಡಬೇಕಾಗುತ್ತೆ. ಒಂದ್ ಸಸಿಗಳನ್ನ ಉಳಿಸಬೇಕಾಗತ್ತೆ. ಅಂದ್ರೆ 1 acre 20,000 to 22,000 ಅಷ್ಟು ನಮಗೆ ಸಸಿಗಳನ್ನ ಕಾಪಾಡ್ಕೋಬಹುದಾಗಿದೆ. ಅಂದ್ರೆ ಆ ಒಂದು ಸಸಿಗಳ ಸಂಖ್ಯೆಯಲ್ಲಿ ನಾವು ಒಂದು ಗೊತ್ತಾದ ಇಳುವರಿಯನ್ನ ಪಡಿಬಹುದು. ಗರಿಷ್ಠ ಇಳುವರಿ ಅಂತ ಹೇಳಿದಾಗ, ಹೌದು, ಗರಿಷ್ಠ ಇಳುವರಿ ಪಡೆಯೋದಕ್ಕೆ ಸಸ್ಯಗಳ ಸಂಖ್ಯೆ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಇನ್ನ ಮುಖ್ಯವಾಗಿ ನಾವು ಈಗ ಬಿತ್ತನೆ ಮಾಡಿ ನೀರ್ ಕೊಟ್ವಿ ಅಂತ ಅಂದ್ರೆ ಕಳೆಗಳು ಬಂದೇ ಬರ್ತವೆ ಹೆಚ್ಚಿನ ಪ್ರಮಾಣದಲ್ಲಿ. ಹೌದು. ಕಳೆ ನಿಯಂತ್ರಣ ಹೇಗೆ ಮಾಡಬೇಕಾಗತ್ತೆ? ಅಂತರ್ಬೇಸಾಯ ಹೇಗೆ ಮಾಡಬೇಕಾಗತ್ತೆ? ಈಗ ನಾವು ಕಳೆ ನಿಯಂತ್ರಣ ಅಂದ್ರೆ ಬಿತ್ತನೆ ಮಾಡಿದ ಮಾರನೇ ದಿವಸನೇ ಸಾಕಷ್ಟು ತೇವಾಂಶ ಇರಬೇಕು. ನಾವು ನೀರ್ ಕಟ್ಟಿರ್ತೀವಿ, ನೀರ್ ಕಟ್ಟಾದ್ಮೇಲೆ ಮಾರನೇ ದಿವಸ ನಾವು ಆಲೋಕ್ಲರ್ ಅಂತ ಒಂದಿದೆ, ಕಳೆನಾಶಕ ಅದು ಅಂದ್ರೆ ಲ್ಯಾಸೋ ಅಂತ ನಾವು ಹೇಳ್ತೀವಿ. ಅದನ್ನ ನಾವು 0.8 liter ಅಲೋಕ್ಲೋರ್ ಅನ್ನ 300 liter ನೀರಿನಲ್ಲಿ ಬೆರೆಸ್ಬಿಟ್ಟು ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಅಂದ್ರೆ 800 ml ನಷ್ಟು ಅಲೋಕ್ಲೋರ್ ಅನ್ನ ನಾವು ನೀರಿನಲ್ಲಿ ಬೆರೆಸ್ಕೊಂಡು ನಾವು ಪೂರ್ತಿ 1 acre ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಬಿತ್ತನೆ ಮಾಡಿದ್ದು ಮಾರನೇ ದಿವಸ, ಇದರಿಂದ ಸಾಕಷ್ಟು ಕಳೆಗಳನ್ನ ನಿಯಂತ್ರಿಸಬಹುದು, ಮತ್ತೆ ನಮ್ಗೆ ಆದಷ್ಟು ಕೂಲಿ ಖರ್ಚುಗಳನ್ನೆಲ್ಲ ಉಳಿಸ್ಕೋಬಹುದು. ಅದು ನಾವು ಈ ಒಂದು ಸೂರ್ಯಕಾಂತಿಯ ಬೀಜದ ಸಿಪ್ಪೆ ದಪ್ಪ ಇರೋದ್ರಿಂದ ಚೆನ್ನಾಗಿ ನೀರ್ ಕೊಡಬೇಕಾಗತ್ತೆ ಬಿತ್ತನೆ ಮಾಡಿದಾಗ. ಬಿತ್ತನೆ ಮಾಡಿದಾಗ ಚೆನ್ನಾಗಿ ನೀರ್ ಕೊಡಲೇಬೇಕಾಗುತ್ತೆ, ಸಿಪ್ಪೆ ದಪ್ಪ ಇರೋದ್ರಿಂದ ನಾವು ಚೆನ್ನಾಗಿ. ಸಾಧಾರಣವಾಗಿ ಖುಷ್ಕಿನಲ್ಲಿ ನಾವು ನೆನೆ ಹಾಕಿ ಒಂದು ರಾತ್ರಿ ಆನಂತರ ಬಿತ್ತನೆ ಮಾಡ್ತಿರ್ತೀವಿ. ಈಗ ನಾವು ಈಗ ಬೇಸಿಗೆನಲ್ಲಿ ಸಹ ಒಂದು ಸಾಲುಗಳಲ್ಲಿ ನೀರ್ ಹರಿಸಿನೇ ನಾವು ಬಿತ್ತನೆ ಮಾಡಬೇಕು. ಆಮೇಲೆ ತೆಳ್ಳಗ್ ಸಾಲುಗಳಲ್ಲಿ ನೀರ್ ಹರಿಸ್ಬೇಕು. ಆಮೇಲೆ ನಾವು ಬಿತ್ತನೆ ಆದ್ಮೇಲೆ ಚೆನ್ನಾಗಿ ನೀರ್ ಹರಿಸ್ಬಿಟ್ಟು ಮಾರನೇ ದಿವಸ ಇದು ಕಳೆನಾಶಕ ಸಿಂಪರಣೆ ಮಾಡ್ಕೊಂಡ್ರೆ ಚೆನ್ನಾಗಿ ನಾವು ನಿಯಂತ್ರಣ ಮಾಡಿಸಬಹುದು. ಮತ್ತೆ ಕೂಲಿ ಖರ್ಚು ಸಹ ನಾವು ಸಾಕಷ್ಟು ಉಳಿತಾಯ ಆಗುತ್ತೆ. ಅಂದ್ರೆ ಮಣ್ಣು ಪುಡಿ ಪುಡಿಯಾಗಿರ್ಬೇಕು. ಹಾ, ಮಣ್ಣು ಪುಡಿ ಪುಡಿ ಆಗಿರ್ಬೇಕು. ಮತ್ತೆ ಕೆಂಪು ಮಣ್ಣಿನಲ್ಲಿ ತಗೊಳೋದ್ರಿಂದ ಏನು ತೊಂದರೆ ಇಲ್ಲ. ಕಪ್ಪು ಮಣ್ಣಿನಲ್ಲಿ ಸ್ವಲ್ಪ ತೆಳ್ಳಗೆ ನೋಡ್ಕೊಂಡು ನಾವು ನೀರು ಹರಿಸಬೇಕಾಗತ್ತೆ. ಮತ್ತೆ ಅಂತರ ಬೇಸಾಯ ಏನಾದ್ರೂ ಮಾಡಬೇಕಾಗತ್ತೆ. ಈಗ ಅಂತರ ಬೇಸಾಯ ಅಂತಂದ್ರೆ ನಾವು ಅದೇ ನಾನು ನಿಮಗೆ ಮೊದಲೇ ಹೇಳದ್ನೆಲ್ಲ, ಒಂದು 35-40 ದಿವಸಕ್ಕೆ ಒಂದು ಸಣ್ಣದಾಗಿ ಕುಂಟೆ ಹೊಡಿಬೇಕಾಗತ್ತೆ. ಬುಡದಿಂದ ಆ ಕಡೆ ಈ ಕಡೆ ಏರ್ ಹಾಕ್ಬೇಕು. ಮತ್ತೆ ನಾವು 18 kg ಇಷ್ಟು ನಾವು ಸಾರ್ವಜನಿಕ ನಾವು ಅದರೊಳಗೆ ಮೇಲು ಗೊಬ್ಬರ ಆಗಿ ಉಪಯೋಗಿಸೋದ್ರಿಂದ ಅವು ಸಸ್ಯಗಳು ನೇರವಾಗಿ ನಿಂತ್ಕೊಂಡು ಯಾವುದು ಗಾಳಿ ಮಳೆ ಏನಾದ್ರು ಬಂದ್ರು ಸಹ ಬೀಳ್ದಂಗೆ ಎರಡು ಕಡೆ ಮಣ್ಣನ್ನು ಏರ್ಸೋದ್ರಿಂದ ಸಾಕಷ್ಟು ಚೆನ್ನಾಗಿ ಬೆಳೆಯುತ್ತೆ. ಆಮೇಲಿಂದ ಇನ್ನ ಬೇಸಿಗೆನಲ್ಲಿ ನೀರಿನ ನಿರ್ವಹಣೆ ಬಹಳ ಮುಖ್ಯವಾಗುತ್ತೆ. ಹೌದು ಹೌದು. ಈ ನೀರಾವರಿ ಬೇಸಿಗೆ ಸೂರ್ಯಕಾಂತಿನಲ್ಲಿ ಯಾವ್ಯಾವ ಹಂತಗಳಲ್ಲಿ ನೀರನ್ನ ಕೊಡಬೇಕಾಗತ್ತೆ ಅಂತೀರಿ? ನಾವು 3 ಹಂತದಲ್ಲಿ ನೀರನ್ನ ಕೊಡಬೇಕು. ಒಂದು ಮೊಳಕೆ ಒಡೆಯೋ ಹಂತ, ಮಗು ಹಂತ, ಮಗು ಯಾವಾಗ ಬರುತ್ತೆ ಮಗು, ಮತ್ತೆ ಮತ್ತೆ ಅದೇ ಟೈಮಲ್ಲಿ ಅಂದ್ರೆ ಹೂ ಅರಳುವ ಹಂತ, ಮತ್ತೆ ತೆನೆ ಎಲ್ಲ ಕಟ್ಟುವ ಹಂತ, ಕಾಳು ಗಟ್ಟಿಯಾಗುವ ಹಂತದಲ್ಲಿ ನಾವು ನೀರನ್ನ ಕೊಡಬೇಕಾಗತ್ತೆ. ಅತಿ ಮುಖ್ಯವಾದ್ದು. ಇದಲ್ಲದೆ ಸಹ ನಾವು ಕೆಂಪು ಮಣ್ಣಿನಲ್ಲಿ 8-10 ದಿವಸ ಕೊಡಬಹುದು. ಕಪ್ಪು ಮಣ್ಣಿನಲ್ಲಿ 15 ದಿವಸ ತನಕ ನಾವು 15 ದಿವಸ ಬಿಟ್ಕೊಂಡು ಕೊಡಬಹುದು. ಈಗಾಗಲೇ ರೈತರು ಸಹ ಸುಮಾರು ಜನ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದಾರೆ. ಏನು ನಮ್ಮ ತರ ಕಾಲುವೆನಲ್ಲಿ ಹರಿಸೋ ತರ, ಅದರಿಂದ ಸುಮಾರು ಉಳಿತಾಯ ಮಾಡಬಹುದು ನೀರಿಂದು. ಇನ್ನ ಸಸ್ಯ ಸಂರಕ್ಷಣೆಗೆ ಬಂದ್ರೆ ಈ ಒಂದು ಸೂರ್ಯಕಾಂತಿನಲ್ಲಿ ಬೇಸಿಗೆಯಲ್ಲಿ ಕಂಡುಬರುವಂತಹ ಮುಖ್ಯವಾದ ರೋಗ ಯಾವುದು ಅಂತೀರಿ? ಮುಖ್ಯವಾದ ರೋಗ ನೆಕ್ರೋಸಿಸ್, ನಂಜು ರೋಗ. ಇದು ನಂಜು ರೋಗ ಯಾವ ತರ ಬರುತ್ತೆ ಅಂದ್ರೆ ಥ್ರಿಪ್ಸ್ ಅನ್ನೋ ಕೀಟಗಳಿಂದ ಬರುತ್ತೆ. ಆದ್ರಿಂದ ನಮ್ಮ ಹೊಲದಲ್ಲಿ ಸುತ್ತಮುತ್ತಲು ಎಲ್ಲೂ ಕಳೆಗಳು ಇಲ್ಲ ತರ ನೋಡ್ಕೋಬೇಕು. ಅದು ಪಾರ್ಥೇನಿಯಂ ಇಲ್ದಂಗೆ ನೋಡ್ಕೋಬೇಕಾಗತ್ತೆ. ಆಮೇಲೆ ಇವಕ್ಕೆ ನಾನು ಮೊದಲೇ ಹೇಳ್ದಂಗೆ ಬೀಜೋಪಚಾರ ಮಾಡಬೇಕಾಗತ್ತೆ. ಬೀಜಕ್ಕೆ ಅದೇ ಗೌಚ್ ಹೇಳದ್ನೆಲ್ಲ ಅದಾದ್ಮೇಲೆ ನೀವು 35-40 ಅದು ಹಂತಕ್ಕೆ ಬರಲಿಲ್ಲ ಅಂದ್ರೆ 35-40 ದಿವಸದಲ್ಲಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಅದೇ ಕಾನ್ಫಿಡಾರ್ ಅಂತ ಹೇಳ್ತೀವಲ್ಲ, ಇದೆ 0.5 ಮಿಲಿ 1 ಲೀಟರ್ಗೆ ಹಾಕಿ ನಾವು ಅದನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಇದಲ್ಲದೆ ತುಂಬಾ ಸಸಿಗಳು ಈ ತರ ಬಾಧೆನಲ್ಲಿ ಕಂಡು ಬಂದ್ರೆ ಕಿತ್ತಿ ನಾವು ದೂರದಲ್ಲಿ ಹಾಕಿ ಅದನ್ನ ಸುಡಬೇಕಾಗತ್ತೆ. ಆ ತರ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನೆಕ್ರೋಸಿಸ್, ನಂಜು ರೋಗ, ನಂಜು ರೋಗನ ನಾವು ತಡೆಗಟ್ಟಬಹುದು, ನಿರ್ವಹಣೆ ಮಾಡಬಹುದು. ಇನ್ಯಾವ್ಯಾವ ಕೀಟಗಳು ಹೆಚ್ಚಾಗಿ ಕಂಡು ಬರ್ತವೆ ಅಂತೀರಿ? ಇಲ್ಲಿ ಇನ್ನ 3 ಕೀಟಗಳು ಜಾಸ್ತಿಯಾಗಿ ಬೇಸಿಗೆನಲ್ಲಿ ಕಂಡು ಬರುತ್ತೆ. ಒಂದು ಎಲೆ ತಿನ್ನುವ ಕೀಟಗಳು. ಅವಕ್ಕೆ ಎಲೆ ತಿನ್ನುವ ಕೀಟಕ್ಕೆ ನಾವು 1 ಮಿಲಿ ಪ್ರೊಫೆನೋಫಾಸ್ ನ ಪ್ರತಿ ಲೀಟರ್ಗೆ ಬೆರೆಸ್ಕೊಂಡು ನಾವು ಸಿಂಪರಣೆ ಮಾಡೋದ್ರಿಂದ ಅದು ಒಂದು ಹತೋಟಿಗೆ ಬರುತ್ತೆ. ಮತ್ತೆ ರಸ ಹೀರುವ ಕೀಟಗಳು, ಈಗಾಗಲೇ ನಾನು ಹೇಳದ್ನೆಲ್ಲ ಥ್ರಿಪ್ಸ್, ಹಿಟ್ಟು ತಿಗಣೆ, ಮತ್ತು ಬಿಳಿ ನೊಣ, ಮತ್ತೆ ಜಿಗಿ ಹುಳು, ಇವೆಲ್ಲ ಒಂದು ರಸ ಹೀರುವ ಕೀಟಗಳು. ಈ ಕೀಟಗಳನ್ನು ಸಹ ನಾವು ಇಮಿಡಕ್ಲೋರೋಪೈಡ್ ಒಂದು ಬೀಜೋಪಚಾರದಿಂದ ನಾವು ಅದನ್ನ ನಾವು ಕಮ್ಮಿ ಮಾಡಬಹುದು. ಮತ್ತೆ ಸಿಂಪರಣೆಯಿಂದ ಸಹ ನಾವು ಅದನ್ನ ಮಾಡಬಹುದು. ಅಲ್ಲದಿದ್ರೆ 1 ಗ್ರಾಮಷ್ಟು ಅಸಿಫೇಟ್ ಅನ್ನ 1 ಲೀಟರ್ ನೀರಿಗೆ ಬೆರೆಸಿ ನಾವು ಅದನ್ನ ರಸ ಹೀರುವ ಕೀಟಗಳನ್ನ ಬಾಧೆಗಳನ್ನ ನಾವು ಒಂದು ಕಂಟ್ರೋಲ್ ಮಾಡಬಹುದು ಅಥವಾ ನಿರ್ವಹಣೆ ಮಾಡಬಹುದು. ಇದ್ರ ಜೊತೆಗೆ ತೆನೆ ಕೊರೆಯುವ ಕೀಟ ಅಂತೀವಿ, ಹೆಲಿಕೋವರ್ಪ ಅರ್ಮಿಚರ ಅಂತ, ಅದು ಕೂಡ ಎಲ್ಲ ಕಡೆ ಬರುತ್ತೆ. ಬೇಸಿಗೆಗಳು ಬರುತ್ತೆ, ಮುಂಗಾರಲ್ಲೂ ಹಿಂಗಾರಲ್ಲೂ ಬೆಳೆಯುತ್ತೆ, ಸಾಕಷ್ಟು ಬೆಳೆಗಳಿಗೂ ಬರುತ್ತೆ, ಎಲ್ಲಾ ಬೆಳೆಗಳಿಗೂ ಬೆಳೆಯುತ್ತೆ. ಆದ್ರಿಂದ ನಾವು ಸುತ್ತಲೂ ನಮ್ಮ ಹೊಲದ ಸುತ್ತಲೂ ಸ್ವಲ್ಪ ಸ್ವಚ್ಛವಾಗಿ ನಾವು ಇಟ್ಕೋಬೇಕು. ಆಮೇಲೆ ಇದಕ್ಕೆ ಏನು ಅಂತಂದ್ರೆ NPV ನಂಜುರೋಗಣವನ್ನ 1 ಪ್ರತಿ ಲೀಟರ್ಗೆ 1.5-1 ಮಿಲಿ ಲೀಟರ್ ಬೆರೆಸ್ಬಿಟ್ಟು ಮತ್ತೆ 55-65 ದಿನಗಳ ಬೆಳಗ್ಗೆ ಇದನ್ನ ಸಿಂಪರಣೆ ಮಾಡೋದ್ರಿಂದ ನಮ್ದು ಇದು ಒಂದು ಹತೋಟಿಗೆ ಬರುತ್ತೆ. ಅಂದ್ರೆ ಇದು ಮೊಗ್ಗುವಿನ ಹಂತದಿಂದ ಪ್ರಾರಂಭವಾಗುತ್ತೆ. ಹಾ, ಇದು ಮೊಗ್ಗುವಿನ ಮತ್ತೆ ತೆನೆ ಮೊಗ್ಗಿನಲ್ಲೇ ಅದು ಒಂದು ನಂಜು ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಕಾಯಿ ಕೊರಕದ ಹಾವಳಿ ತುಂಬಾ ಜಾಸ್ತಿ ಇದೆ ಅಂತ ಕಂಡು ಬಂದಲ್ಲಿ ನಾವು ಅದಕ್ಕೆ ಇಮಿಡಿಯೇಟ್ ಆಗಿ ನಾವು ಅದಕ್ಕೆ ಒಂದು ಕೀಟನಾಶಕ ಸಿಂಪಡಣೆ ಮಾಡಬೇಕಾಗತ್ತೆ. ಅದನ್ನು ಸ್ಪೈನೋಸೈಡ್ ಅಂತ ಹೇಳ್ಬಿಟ್ಟು ಒಂದು ಕೀಟನಾಶಕ ಇದೆ, 10 ಲೀಟರ್ಗೆ 1 ಮಿಲಿ ಲೀಟರ್ ಹಾಕ್ಬೇಕು. ಇದನ್ನ ಮತ್ತೆ 2 ಹಂತದಲ್ಲಿ ಹೊಡಿಬೇಕು. 1 ಮೊಗ್ಗಿನ ಹಂತದಲ್ಲಿ ಹೊರಡಬೇಕು. ಇದಾದ್ಮೇಲೆ 15 ದಿವಸ ಆದ್ಮೇಲೆ ಮಗು ಅರಳುತ್ತೆಲ್ಲ, ಇನ್ನೇನು ಸ್ವಲ್ಪ ಚೆನ್ನಾಗಿ ಅರಳ ಟೈಮಲ್ಲಿ ಸಹ ಇದನ್ನ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಅಂದ್ರೆ ನಾವು ಆ ಸಿಂಪರಣೆ ಮಾಡೋದ್ರಿಂದ ನಾವು ನಮಗೆ ಜೇನುನೊಣಗಳ ಅವಳಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ, ಆದ್ರೆ ನಾವು ಅದು ಸ್ವಲ್ಪ ಇನ್ನೇನು ಮಗು ಅಳತಾ ಇದೆ ಅನ್ಬೇಕಾದ್ರೆ ನಾವು ಅದನ್ನು ಮುಗಿಸ್ಬಿಡ್ಬೇಕು. ತುಂಬಾ ಹಳ್ಳಾದಾಗ ಹೊಡೆದ್ರೆ ಮತ್ತೆ ನಮ್ಮ ಪರಾಗಸ್ಪರ್ಶಕ್ಕೆ ತೊಂದರೆ ಆಗುತ್ತೆ, ಆಮೇಲೆ ಬೇರೆ ನೊಣಗಳು ಜೇನು ನೊಣಗಳು ಪರೋಪಕಾರಿ ಕೀಟಗಳಿಗೂ ಪರೋಪಕಾರಿ ಕೀಟಗಳಿಗೂ ತೊಂದರೆ ಆಗುತ್ತೆ. ಇದರಿಂದ ನಾವು ಈ ಮೂರು ಕೀಟಗಳು ಬಹಳ ಬಾಧೆ ಇರೋದ್ರಿಂದ ಬೇಸಿಗೆನಲ್ಲಿ ಇದು ನೀವು ನಿರ್ವಹಣೆ ಮಾಡಲೇಬೇಕು. ಮತ್ತೆ ಇಲ್ಲಿ ಪರಾಗಸ್ಪರ್ಶಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಜೇನು ಕುಟುಂಬಗಳ ಒಂದು ಸಹಾಯವನ್ನು ಪಡಿಬಹುದೇ? ಹೌದು ಹೌದು, ಜೇನು ಪೆಟ್ಟಿಗೆಯನ್ನು ಒಂದು 4 ಜೇನು ಪೆಟ್ಟಿ 1 ಎಕರೆಗೆ ಇಡಬಹುದು. ಇದರಿಂದ ನಾವು 10-15% ಇಳುವರಿ ಜಾಸ್ತಿ ಆಗುತ್ತೆ ರೈತರಿಗೆ. ಇದಲ್ಲದೆ ಕೂಡ ಜೇನುತುಪ್ಪನೂ ಸಹ ನಾವು ರೈತರಿಗೆ ಉಪಯೋಗಿಸ್ಕೋಬಹುದು ಅಥವಾ ಬೇರೆಯವ್ರಿಗೂ ಸಹ ಮಾರಬಹುದು. ಮತ್ತೆ ನೊಣಗಳು ಕೂಡ ಇಲ್ಲಿ ಜಾಸ್ತಿ ಇರೋದ್ರಿಂದ ಪರಾಗಸ್ಪರ್ಶ ಚೆನ್ನಾಗಿ ಆಗುತ್ತೆ, ನಾವು ಏನು ಮಾಡಬೇಕಾಗಿರೋದಿಲ್ಲ ಆತರ. ಮತ್ತೆ ಇನ್ನೊಂದೇನಂದ್ರೆ ಈ ಬೇಸಿಗೆ ಸಮಯದಲ್ಲಿ ಈ ಸಂಕರ್ಣ ಸೂರ್ಯಕಾಂತಿ ಬೀಜೋತ್ಪಾದನೆ ಮಾಡಬಹುದು ಅಂತ ತಾವು ಹೇಳಿದ್ರಿ. ಹೌದು ಹೌದು, ಇಲ್ಲಿ ಏನೇನು ಅಂಶಗಳಿಗೆ ಒತ್ತನ್ನು ಕೊಡಬೇಕಾಗತ್ತೆ ನಮ್ಮ ಈ ವಾಣಿಜ್ಯ ಸೂರ್ಯಕಾಂತಿ ಬೇಸಾಯಕ್ಕೂ ಈ ಒಂದು ಬೀಜೋತ್ಪಾದನೆ ಸೂರ್ಯಕಾಂತಿ ಬೇಸಾಯಕ್ಕೂ ಏನು ಮುಖ್ಯವಾದ ವ್ಯತ್ಯಾಸಗಳು ಅಂತೇಳಿ? ಅಂದ್ರೆ ವಾಣಿಜ್ಯ ಬೇಸಾಯ ಸೂರ್ಯಕಾಂತಿ ಬೇಸಾಯದಲ್ಲಿ ನಾವು ಒಂದೇ ಒಂದು ಸಂಕರಣ ತಳಿ ತಗೋತೀವಿ. ಈಗ ಇದು ನಾವು ಬೀಜೋತ್ಪಾದನೆಯಲ್ಲಿ ನಾವು ಗಂಡು ಮತ್ತು ಎರಡು ಹೆಣ್ಣು ಎರಡು ತಗೋಬೇಕಾಗತ್ತೆ. ಗಂಡನ್ನ ಮೊದಲೇ 3 ದಿವಸ ಮುಂಚೆನೆ ನಾವು ಬಿತ್ತನೆ ಮಾಡಬೇಕು, ಮತ್ತೆ ಹೆಣ್ಣನ್ನು ಆಮೇಲೆ ಬಿತ್ತನೆ ಮಾಡಬೇಕು. ಇದಕ್ಕೆ ನೋಂದಾಣಿತ ರೈತರಷ್ಟೇ ಇದನ್ನ ಪ್ರಾಮಾಣಿತ ಬೀಜೋತ್ಪಾದನೆ ಮಾಡಬೇಕಾಗತ್ತೆ, ಮತ್ತೆ ಸರ್ಟಿಫಿಕೇಶನ್ ಬೇಕಾಗುತ್ತೆ ಇದಕ್ಕೆ. ಆಮೇಲೆ ಅದು ನಮ್ಮ NSP ಅಂದ್ರೆ ರಾಷ್ಟ್ರೀಯ ಬೀಜ ಪ್ರಯೋಜನೆ ಅಡಿಯಲ್ಲಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ, ಅದರ ಮುಖಾಂತರ ಇದನ್ನ ಮಾಡಬಹುದು. ಈಗಾಗಲೇ ಸುಮಾರು ನಮ್ಮ ಇಲ್ಲಿ ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಸುಮಾರು ಜನ ನಮ್ಮ KBSH 44, KBSH 53 ಸಂಕರಣ ತಳಿಗಳ ಬೀಜೋತ್ಪಾದನೆ ಮಾಡಿಕೊಡ್ತಾ ಇದ್ದಾರೆ ಈಗ ಆಗ್ಲೇ ಸುಮಾರು ಜನ. ಅಂದ್ರೆ ಇಲ್ಲಿ ಸಾಲುಗಳ ಅನುಪಾತ ಎಷ್ಟು ಅನುಸರಿಸ್ತಾರೆ ಸಾಧಾರಣವಾಗಿ? 3-1 ಮೂರು ಗಂಡು ಬ್ಲಾಕ್ ಸಿಸ್ಟಮ್ ಅಂತೀವಿ. ಮೂರು ಕಡೆ ನಾವು ಹೆಣ್ಣನ್ನು ಹಾಕ್ಬಿಟ್ಟಿರ್ತೀವಿ, ಒಂದು ಕಡೆ ಗಂಡನ್ನು ಹಾಕಿರ್ತೀವಿ. ಜಾಸ್ತಿ ನಮಗೆ ಹೆಣ್ಣಿಂದು ಸಂಕರ್ಣ ಬೀಜ ಹೆಣ್ಣು, ಅದರಿಂದ ನಾವು ಗಂಡಿನ ಒಂದು ಪ್ರಮಾಣ ಹಾಕಿರ್ತೀವಿ, ಹೆಣ್ಣು ಜಾಸ್ತಿ ಹಾಕೋಬೇಕಾಗಿದೆ. ಇದ್ರೊಳಗೆ ಸಾಲುಗಳು ನಾವು ಇದ್ ಮಾಡಲ್ಲ, ಬ್ಲಾಕ್ ಸಿಸ್ಟಮ್ ಮಾಡ್ತೀವಿ. ಒಂದೊಂದು ಪ್ರದೇಶದಲ್ಲಿ ನಾವು ಒಂದು ದೊಡ್ಡ ಪ್ರದೇಶ ಒಂದು 3 ಪ್ರಮಾಣದಲ್ಲಿ ಇರೋದು, ಇನ್ನೊಂದು 1 ಪ್ರಮಾಣದಲ್ಲಿ. ಈಗ 3 ಎಕರೆ ಒಂದ್ ಕಡೆ ತಗೊಂಡ್ರೆ 1 ಎಕರೆ ಆ ರೀತಿಯಾಗಿ ಸಾಲುಗಳ ಬೆರಕೆ ಇಲ್ಲ ನಾವು ಮಾಡ್ಬೇಕಾಗತ್ತೆ. ಅದು ಬೆರಕೆ ಇಲ್ಲದಂತೆ ನಾವು ನೋಡ್ಕೋಬೇಕು. ಮತ್ತೆ ಅವುಗಳು ಯಾವ ಟೈಮಲ್ಲಿ ನಾವು ಇವಕ್ಕೆ ಪರಾಗಸ್ಪರ್ಶ ಮಾಡಬೇಕು, ಪರಾಗಸ್ಪರ್ಶದಲ್ಲೂ ಸಹ ನಾವು ಅಂದ್ರೆ ನಮಗೆ ಸಾಕಷ್ಟು ಕೆಲವೊಂದು ಕಡೆಯಲ್ಲಿ ಈ ಜೇನುನೊಣಗಳು ಕಮ್ಮಿ ಇರುತ್ತೆ ಕೆಲವೊಂದು ಭಾಗದಲ್ಲಿ. ಆವಾಗ ನಾವು ಹೆಣ್ಣಾಳುಗಳನ್ನ ಅಥವಾ ಗಂಡಾಳುಗಳನ್ನ ಬಿಟ್ಟು ಮಸ್ಲಿನ್ ಬಟ್ಟೆಗಳನ್ನ ತಗೊಂಡು ಕೃತಕ ಪರಾಗಸ್ಪರ್ಶ ಮಾಡಿಸಬೇಕಾಗುತ್ತೆ. ಅಂದ್ರೆ ಹೇಗೆ ಅದು ಮಾಡೋದು? ಅದನ್ನ ಬೆಳಿಗ್ಗೆ 8-10 ಟೈಮಿಗೆ ಒಂದು ನಾವು ಒಂದು ಸಣ್ಣದೊಂದು ನಮ್ಮನೆಯಲ್ಲೇ ಯಾವ್ದಾದ್ರು ಇರುತ್ತೆ ಮಗ್ಗು ಆತರದ ಏನಾದ್ರು ಪ್ಲೇಟು ಅಂತವನ್ನ ತಗೊಂಡು ಪ್ಲಾಸ್ಟಿಕ್ ಅದನ್ನ ಮಸ್ಲಿನ್ ಇದನ್ನೊಳಗೆ ತಗೊಂಡು ಬಟ್ಟೆನಲ್ಲಿ ತಗೊಂಡು ಅದನ್ನ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಪರಾಗಗಳನ್ನ ಸಂಗ್ರಹಣೆ ಮಾಡ್ಕೋಬೇಕು ಒಂದ್ಸಲ ಬಾಟ್ಲು ಅಥವಾ ಮಗ್ಗು ಆತರದಲ್ಲಿ. ಆಮೇಲೆ ಗಿಡಗಳ ಹತ್ರ ಹೋಗಿ ಅದನ್ನ ಬೆಳಿಬೇಕಾಗತ್ತೆ. ಆ ಒಂದು ಹೂಗಳ ಮೇಲೆ ಸ್ಪರ್ಶಿಸಬೇಕಾಗತ್ತೆ, ಪರಾಗಸ್ಪರ್ಶ ಮಾಡ್ಬೇಕಾಗುತ್ತೆ. ಈ ತರ ಚೆನ್ನಾಗಿ ಕಾಳು ಕಟ್ಟುತ್ತೆ. ಅದು ಒಂದು 8-10 ಮಾಡಬೇಕು. ಹೂ ಫಸ್ಟ್ ಸಣ್ಣದಾಗಿ ಬಂದಿರುತ್ತೆ, ಆಮೇಲೆ ದೊಡ್ಡದಾಗ್ತಾ ಬಂದಂಗೆ ಎಲ್ಲಾ ಸುತ್ತುಗಳಲ್ಲೂ ನಾವು ಮಾಡಬೇಕಾಗುತ್ತೆ. ಜೇನುನೊಣಗಳು ಸಾಕಷ್ಟು ಲಭ್ಯವಿದ್ರೆ ಪೆಟ್ಟಿಗೆಗಳನ್ನ ಇಟ್ಕೊಂಡು ಮಾಡ್ಕೋಬಹುದಾ? ಪೆಟ್ಟಿಗೆಗಳನ್ನ ಇಟ್ಕೊಂಡು ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಆದ್ರೂ ಕೈಯಿಂದ ಪರಾಗಸ್ಪರ್ಶ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಮ್ಗೆ ಇಳುವರಿ ಬರುತ್ತೆ. ಮತ್ತೆ ಕಾಳು ಕಟ್ಟೋದು ಬಹಳ ಚೆನ್ನಾಗಿರೋದ್ರಿಂದ ಸಾಕಷ್ಟು ಬೀಜೋತ್ಪಾದನಾ ತಾಕುಗಳಲ್ಲಿ ಇದನ್ನು ಖಂಡಿತವಾಗ್ಲೂ ಮಾಡ್ಲೇಬೇಕು. ಅವರು ಕೈಯಿಂದ ಪರಾಗಸ್ಪರ್ಶ ಮಾಡ್ಲೇಬೇಕು. ಇನ್ನ ಕೊಯ್ಲಿನ ಹಂತವನ್ನ ನಿರ್ಧಾರ ಮಾಡೋದು ಹೇಗೆ ಅಂತಾರೆ ಸೂರ್ಯಕಾಂತಿಯಲ್ಲಿ? ಇದು ಎಲ್ಲ ಅಂದ್ರೆ ತಳಿಗಳಿಗೆ ಅನುಸಾರವಾಗಿ 90-100 ದಿನಕ್ಕೆ ಕಟಾವಿಗೆ ಬಂದ್ಬಿಡುತ್ತೆ. ಗಿಡದ ಕೆಳಗಡೆ ಭಾಗದಲ್ಲಿ ಎಲೆಗಳು ಎಲ್ಲ ಉದುರೋಗಿರುತ್ತೆ, ಒಣಗ್ಬಿಡುತ್ತೆ. ಆಮೇಲೆ ತೆನೆ ಒಂಥರ ತೆಳ್ಳಿ ಇದು ನಿಂಬೆ ಹಣ್ಣಿನ ಬಣ್ಣಕ್ಕೆ ತಿರ್ಕೊಂಡ್ರೆ ಹಳದಿ ಬಣ್ಣ, ಹಳದಿ ಬಣ್ಣ ಅಂತಾರ, ಹಳದಿ ಬಣ್ಣಕ್ಕೆ ಹಿಂಭಾಗ, ತೆನೆ ಹಿಂಭಾಗ, ಅದು ಬಂದ ತಕ್ಷಣ ನಮಗೆ ಅದರದ್ದು ಸೂಚನೆ ಗೊತ್ತಾಗುತ್ತೆ. ಅವಾಗ ನಾವು ಕಟಾವು ಮಾಡಿರೋದು ನೋಡ್ಬೋದು, ಕಾಳು ಕಟ್ಟಿರೋದ್ರಿಂದ ಆರಾಮಾಗಿ ನೋಡ್ಬೋದು, ಬಲ್ತಿದ್ಯಾ ಇಲ್ವೋ ಅಂತ ನೋಡ್ಬೋದು. ಅದನ್ನ ತೆಗೆದು ಒಂದೊಂದೇ ಕಾಳು ನೋಡಿದ್ರೆ ಗೊತ್ತಾಗೋಗ್ಬಿಡತ್ತೆ ಇದು ಬಲ್ತಿದ್ಯಾ ಇಲ್ವೋ, ಅಂದಾಜ್ ಸಿಗುತ್ತೆ. ಆಮೇಲೆ ಹೇಗೆ ಕೊಯ್ಲು ಮಾಡೋದು ಅಂತೀರಿ? ಈಗ ಕೊಯ್ಲು ಮಾಡೋದು ಅಂತಂದ್ರೆ ನಾವು ಕರೆಕ್ಟ್ 90-100 ದಿವಸಗಳಲ್ಲಿ ನೋಡ್ಕೊಂತೀವಿ. ನೋಡ್ಕೊಂಡು ಆದ್ಮೇಲೆ ಎಲ್ಲ ತೆನೆಗಳನ್ನ ಕಟ್ ಮಾಡ್ಬಿಟ್ಟು ಗುಡ್ಡೆ ಹಾಕ್ಬಾರ್ದು, ತೆಳ್ಳಗೆ ಹರಡಬೇಕು. ತೆನೆಗಳನ್ನೆಲ್ಲ ಕೊಯ್ಕೋಬೇಕು, ಅವನ್ನೆಲ್ಲ ಗುಡ್ಡೆಗಳು ಹಾಕ್ಬಾರ್ದು, ತೆಳ್ಳುವಾಗಿ ಹರಡಬೇಕು. ಹರಡಾದ್ಮೇಲೆ ಚೆನ್ನಾಗಿ ಅದನ್ನ ಹಿಂದ್ಗಡೆಯಿಂದ ಹೊಡೆದು ಆಮೇಲಿಂದ ಎಲ್ಲ ಬೀಜಗಳನ್ನೆಲ್ಲ ನಾವು ಸಂಗ್ರಹಿಸ್ಕೋಬಹುದು. ಆಮೇಲೆ ಬೀಜಗಳನ್ನ ಒಣಗಿಸ್ಬೇಕು, ಚೆನ್ನಾಗಿ ಒಣಗಿಸ್ಬೇಕು, 8-10 ತೇವಾಂಶವಾರು. ಅದರಿಂದ ಆದ್ರೆ ಯಾವ್ದು ಕೀಟಗಳು ಮುಂದೆ ನಾವು ಸಂಗ್ರಹಿಸಿಟ್ಟಾದ್ಮೇಲೆ ಸಹ ಯಾವ ಕೀಟಗಳು ಬರಲ್ಲ ಅಥವಾ ಯಾವ್ದು ರೋಗಗಳು ತಗಲಲ್ಲ ಅಂತ. ಅದೊಂದು ಸಂಗ್ರಹಣೆ ಮಾಡುವಾಗ ಏನಾದ್ರೂ ಮುನ್ನೆಚ್ಚರಿಕೆ ವಹಿಸಬೇಕಾಗತ್ತೆ? ನಾವು ಸಂಗ್ರಹಣೆ ಮಾಡ್ಬೇಕಾದ್ರೆ ಅದೇ 8-10 ತೇವಾಂಶ ಇರಬೇಕು, ಚೆನ್ನಾಗಿ ಕೇರ್ಬೇಕು, ಅವನ್ನ ಚೆನ್ನಾಗಿ ಒಣಗಿಸ್ಬೇಕು. ನಾವು ಅತಿ ಮುಖ್ಯವಾಗಿ ಚೆನ್ನಾಗಿ ಒಣಗಿಸ್ಬೇಕು. ಮತ್ತೆ ಬೇರೆ ಬೇರೆ ತಾಕುಗಳಲ್ಲಿ ಬೇರೆ ಬೇರೆ ತಳಿಗಳು ಇದ್ರೆ ನಾವು ಅದನ್ನ ಬೇರೆ ತರ ಮಾಡ್ಕೋಬೇಕು, ಇದನ್ನ ಬೇರೆ ತರ ಮಾಡ್ಕೋಬೇಕು, ಇದರಿಂದ ಯಾವ್ದು ಮಿಶ್ರಣ ಆಗೋದಿಲ್ಲ. ಈಗ ಒಂದು ಜಮೀನು ಅಂದ್ರೆ ಒಂದು ವರ್ಷದಲ್ಲಿ ಎಷ್ಟು ಸೂರ್ಯಕಾಂತಿ ಬೆಳೆ ತಗೋಬಹುದು? ಈಗ ತಾವು ಮುಂಗಾರಿನಲ್ಲೂ ಬೆಳಿಬಹುದು, ಹಿಂಗಾರಿನಲ್ಲೂ ಬೆಳಿಬಹುದು, ಬೇಸಿಗೆಯಲ್ಲೂ ಬೆಳಿಬಹುದು ಅಂತ ಹೇಳಿ. ಆದ್ರೆ ಈ ಮಧ್ಯದಲ್ಲಿ ನಾವು ಒಂದು ಬೇರೆ ಬೆಳೆಯನ್ನ ಬೆಳ್ಕೋಬೇಕಾಗುತ್ತೆ. ನೆಲಗಡಲೆ ಆಗ್ಲಿ, ರಾಗಿ ಆಗ್ಲಿ, ಸೋಯಾಬೀನ್ ಆಗ್ಲಿ, ಕಡಲೆ ಆಗ್ಲಿ, ಈ ತರ ಬೆಳ್ಕೋಬೇಕಾಗತ್ತೆ. ಮತ್ತೆ ಸೂರ್ಯಕಾಂತಿ ಅದೇ ಒಂದು ಹೊಲದಲ್ಲಿ ಮತ್ತೆ ಸೂರ್ಯಕಾಂತಿ ನಾವು ಜಮೀನಲ್ಲಿ ಬೆಳಿಬಾರ್ದು. ವರ್ಷಕ್ಕೊಂದ್ಸಲ ಬೆಳಿಬಹುದು, ಇಲ್ಲ ಮುಂಗಾರಿನಲ್ಲಿ ಬೆಳಿಬೇಕು ಅಥವಾ ಇಲ್ಲ ಹಿಂಗಾರು ಅಥವಾ ಬೇಸಿಗೆನಲ್ಲಿ ಒಂದು ಬೆಳೆ ತಗೋಬಹುದು ಆ ಒಂದು ತಾಕುನಲ್ಲಿ ಅಥವಾ ಒಂದು ಜಮೀನಲ್ಲಿ. ಎಷ್ಟು ಇಳುವರಿ ನಿರೀಕ್ಷೆ ಮಾಡಬಹುದು ಅಂತೀರಿ? ನಾವು ಸಂಕರಣ ತಳಿನಲ್ಲಿ 8-10 ಕ್ವಿಂಟಲ್ ಎಕರೆಗೆ, ಒಂದು ಎಕರೆ ಅಷ್ಟೊತ್ತಿಗೆ ನಾವು ಆರಾಮಾಗಿ ತೆಗಿಬಹುದಾಗಿದೆ ನೀರಾವರಿಯಲ್ಲಿ. ನೀರಾವರಿನಲ್ಲಿ ಎಲ್ಲ ಒಂದು ಸಂಕರಣ ತಳಿಗಳು ಅಷ್ಟು ಶಕ್ತಿಯನ್ನು ಹೊಂದಿರುತ್ತೆ, ಸುಲಭವಾಗಿ ಬೆಳೆಯುತ್ತೆ. ಮತ್ತೆ ಒಂದು ನಾವು ಪಕ್ಷಿಗಳ ಕಾಟ ಒಂದು ಯಾವಾಗ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ. ಗಿಣಿಗಳ ಕಾಟ ಜಾಸ್ತಿ ಪ್ರಮಾಣದಲ್ಲಿ ನಾವು ಬೆಳೆದ್ರೆ, ಒಂದು 10 ಹೆಕ್ಟೇರ್ನಲ್ಲಿ ಬೆಳೆದ್ರೆ ಅದರದ್ದು ಹಾವಳಿ ಅಷ್ಟೊಂದಿರೋದಿಲ್ಲ. ಆಮೇಲೆ ಕಾಳು ಕಟ್ಟೋ ಒಂದು ಸಮಯದಲ್ಲಿ ನಾವು ಒಂದ್ ಸ್ವಲ್ಪ ಬೆಳಿಗ್ಗೆ ಮತ್ತು ಸಾಯಂಕಾಲ ಕಾಯುವುದಕ್ಕೆ ಒಂದ್ ಸ್ವಲ್ಪ ಆಳುಗಳನ್ನ ಸಿದ್ಧವಾಗಿರ್ಬೇಕು. ಅದೊಂದು ಸ್ವಲ್ಪ ಪಕ್ಷಿಗಳೊಂದು ಒಂದು 3-4 ವಾರ ಇದನ್ನ ನಾವು ಹಾಲು ತುಂಬುವಂತ ಹಂತ, ಹಾಲು ತುಂಬುವಂತದ್ರಿಂದ ನಾವು ಕಟಾವು ಮಾಡೋ ತನಕ, ಬಲಿಯವರೆಗೂ ಮತ್ತೆ ಕಟಾವು ಮಾಡೋವರೆಗೂ. ಈಗ ಸಾಕಷ್ಟು ಜನರು ಎಲ್ಲ ನೆಟ್ ಹಾಕೋತಾ ಇದಾರೆ, ಪ್ಲಾಸ್ಟಿಕ್ ನೆಟ್ಗಳ ಅವಾಗ ಲಭ್ಯತೆ ಇದೆ, ಬಲೆಗಳನ್ನ ಹಾಕ್ತಾ ಇದಾರೆ. ಆಮೇಲೆ ಸಾಕಷ್ಟು ಅದಕ್ಕೆ ಬೇರೆ ಒಂದು ಏಜೆನ್ಸಿಗಳು ಹಿಂಗೆ ಒಂದ್ ಎಕರೆಗೆ ಇಷ್ಟ ಹಾಕೊಡ್ತೀವಿ, ಒಂದ್ 3,000 ಕೊಡಿ ಆತರ ಅವರೇ ಬಂದು ಅವರೇ ತೆಗೆದುಕೊಂಡು ಹೋಗ್ತಾ ಇದಾರೆ. ಆತರ ಒಂದು ಪದ್ಧತಿನ ಮಾಡ್ತಾ ಇದಾರೆ. ರೈತ ಬಾಂಧವರೇ, ತಮಗೆ ಈ ಸೂರ್ಯಕಾಂತಿಯ ತಳಿಗಳು ಮತ್ತು ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ MS ಉಮಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9844638869. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9844638869. ತುಂಬ ಸಂತೋಷ ಡಾಕ್ಟರ್ ಉಮಾ ಅವರೇ, ತಾವಿದುವರೆಗೂ ಈ ಸೂರ್ಯಕಾಂತಿಯನ್ನು ಬೇಸಿಗೆನಲ್ಲಿ ನೀರಾವರಿ ಆಶ್ರಯದಲ್ಲಿ ಹೇಗೆ ಬೇಸಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸೂರ್ಯಕಾಂತಿ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ MS ಉಮಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನೀಗ ಜನಪದ ಗೀತೆ. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ಬತ್ತವ ಮೇಯೋದು ನವಾಲೆ, ಬತ್ತದ ಹೊಟ್ಟೊಂದ ಮೇಯೋದು ನವಾಲೆ. ಬತ್ತವ ಮೇಯೋದು ನವ್ವಾಲೆ, ಬತ್ತದ ಹೊಟ್ಟೊಂದ ಮೇಯೋದು ನವ್ವಾಲೆ, ಬತ್ತವ ಕಾಯರು ಓಡಿಸ ಬಂದರೆ ಅತ್ತಿತ್ತ ಓಡಿತು ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೊಗೆಯ ಬಣ್ಣದ ನವ್ವಾಲೆ, ನವ್ವಾಲೆ ಬಂತಪ್ಪ ನವ್ವಾಲೆ, ಸೊಗೆಯ ಬಣ್ಣದ ನವ್ವಾಲೆ. ರಾಗಿಯ ಮೇಯೋದು ನವಾಲೆ, ರಾಗಿ ಹೊಟ್ಟೊಂದ ಮೇಯೋದು ನವಾಲೆ, ರಾಗಿಯ ಮೇಯೋದು ನವಾಲೆ, ರಾಗಿ ಹೊಟ್ಟೊಂದ ಮೇಯೋದು ನವಾಲೆ, ರಾಗಿಯ ಕಾಯರು ಓಡಿಸ ಬಂದರೆ ರಾಗವ ಪಾಡಿತು ನವಾಲೆ, ನವಾಲೆ ಬಂದಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ, ನವಾಲೆ ಬಂದಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ. ಸರಸ್ವತಿ ಏರೋದು ನವ್ವಾಲೆ, ಅದು ಸಾಸಿರ ಕಣ್ಣಿನ ನವ್ವಾಲೆ. ಇದುವರೆಗೆ ಜನಪದ ಗೀತೆ ಕೇಳಿದಿರಿ. ಇದರೊಂದಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೃಷಿರಂಗ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.